ಭವಾಬ್ಧಿಯಲ್ಲೇ ಭವತರಂಗ ರಾಶಿಯಲ್ಲೇ ಮುಳುಗುತಿಹೇ ಕೈಪಿಡಿಯೋ ಜನಕಾ ಕೃಷ್ಣಯ್ಯ ಅನುದಿನ ಭವಾಬ್ಧಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈಪಿಡಿಯೋ ಜನಕಾ ಕೃಷ್ಣಯ್ಯ ಜನಕ ಕೃಷ್ಣಯ್ಯ ಶ್ರೀನಿವಾಸ ನಿನ್ನ ಭಕ್ತಿ ಮಾಡದ ಘಾವಂತನೆಂದು ಹೀನ ಜನರ್ಪಾಳತಿಟ್ಟರೇನು ಹೇಳಲಿಯೋ ನೀನು ಪಾಲಿ ಪರಾಜ್ಯದಲ್ಲಿ ಅಜ್ಞಾನಿ ದೇಶಿಗನೊಬ್ಬ ಕೆಡಲು ಹಾನಿ ಹೆಚ್ಚಳ ನಿನ್ನದಲ್ಲೇ ದೀನದಯಾಳೋ ದೀನದಯಾಳೋ ಅನುದಿನ ಭವಾಬ್ಧಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ ವೇಗ ಕವಧಿಯಿಲ್ಲ ಹೊತ್ತುಕೊಂಡು ಕಂಡ ಕಡೆಗೆ ಸುತ್ತುತ್ತಿದೆ ತನ್ನ ದಳವ ಕೂಡಿ ರಂಗಯ್ಯ ಕರ್ತ ನಿಮ್ಮ ಪಾದದೆಡೆಯ ಒತ್ತಿ ನೀನಿದನಾಳಬೇಕು ಹೆತ್ತ ತಾಯಿ ನೀನೇ ಗಡನ್ನೆತ್ತಿಕೊಳ್ಳಯ್ಯ ಎತ್ತಿಕೊಳ್ಳಯ್ಯ ಅನುದಿನ ಭವಾಬ್ಧಿಯಲ್ಲಿ ಭವತರಂಗ ರಾಶಿಯಲ್ಲಿ ಮುಳುಗುತಿಹೇ ಕೈಪಿಡಿಯೋ ಜನಕ ಕೃಷ್ಣಯ್ಯ ಜನಕ ಕೃಷ್ಣಯ್ಯ ಅಳುವಿನೊಳು ದಾರಿಗಾಣೆ ಸೆಳವಿನೊಳಾಶ್ರಯವ ಕಾಣೆ ನಳಿನ ನೇತ್ರ ನೀನೇ ಕಾಯೋ ಸುಲಭರೊಡೆಯನೇ ನೆಲೆಯ ತೋರಾತ ಶಂಕಹಾರಿ ಒಲಿದು ವರ ಅಭಯವ ಬೀರಿ ಒಲಿಯೋ ಪ್ರಸನ್ನ ವೆಂಕಟಾದ್ರಿ ಒಲಿಯೋ ಪ್ರಸನ್ನ ವೆಂಕಟಾದ್ರಿ ನಿಲಯ ಉದಾರಿ ವೆಂಕಟ ನಿಲಯ ಉದಾರಿ ಅನುದಿನಾಭವಾತಿಯಲ್ಲಿ ಭವತರಂಗರಾಶಿಯಲ್ಲಿ ಮುಳುಗುತಿಹೇ ಕೈಪಿಡಿಯೋ ಜನಕ ಕೃಷ್ಣಯ್ಯ ಅನುದಿನಾಭವಾಬ್ದಿಯಲ್ಲಿ ಭವತರಂಗರಾಶಿಯಲ್ಲಿ ಮುಳುಗುತಿಹೇ ಕೈಪಿಡಿಯೋ ಜನಕ ಕೃಷ್ಣಯ್ಯ ನವರತ್ನಗಳು ಕಂಡ ಕಂಡ ಠಾವಿನಲುಂಟೆ ನವರತ್ನಗಳು ಕಂಡ ಕಂಡ ಠಾವಿನಲುಂಟೆ ನವವಿಧ ಭಕುತಿಗಳು ಕಂಡ ಕಂಡಲ್ಲುಂಟೆ ನವವಿಧ ಭಕುತಿಗಳು ಕಂಡ ಕಂಡಲ್ಲುಂಟೆ ದೇವಾ ನಿನ್ನ ಭಕುತಿ ಕಂಡರೆ ಬಾರದು ನಿನ್ನ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು ಪುರಂದರ ವಿಠಲ ನಿನ್ನ ದಯವಾಗದನಕ ಪುರಂದರ ವಿಠಲ ಪುರಂದರ ವಿಠಲ ನಿನ್ನ ದಯವಾಗದನಕ ಪುರಂದರ ವಿಠಲ ನಿನ್ನ ದಯವಾಗದನಕ ಸರ್ವಾಭರಣ ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ ಸ್ವಾಮಿ ನಿಮ್ಮ ಕರುಣ ನಮ್ಮ ಸರ್ವಾಭರಣ ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ ಸ್ವಾಮಿ ನಿಮ್ಮ ದಯ ನಮ್ಮ ಹಿತೋಪಾಯ ಸ್ವಾಮಿ ನಿಮ್ಮ ಭಯ ನಮ್ಮ ಪುಣ್ಯೋದಯ ಸ್ವಾಮಿ ನಿಮ್ಮ ಭಯ ನಮ್ಮ ಪುಣ್ಯೋದಯ ಸ್ವಾಮಿ ನಿಮ್ಮ ನೋಟ ನಮ್ಮ ಮನದೂಟ ಸ್ವಾಮಿ ನಿಮ್ಮ ನೋಟ ನಮ್ಮ ಮನದೂಟ ಸ್ವಾಮಿ ನಿಮ್ಮ ಮಾಟ ನಮ್ಮ ಸುಖದಾಟ ಸ್ವಾಮಿ ನಿಮ್ಮ ಮಾಟ ನಮ್ಮ ಸುಖದಾಟ ಸ್ವಾಮಿ ನಿಮ್ಮ ಕರುಣ ನಮ್ಮ ಸರ್ವಾಭರಣ ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ ಸ್ವಾಮಿ ನಿಮ್ಮ ಕರುಣ ನಮ್ಮ ಸರ್ವಾಭರಣ ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ. ಸ್ವಾಮಿ ನಿಮ್ಮ ನಾಮ ನಮ್ಮ ಅತಿ ಪ್ರೇಮ, ಸ್ವಾಮಿ ನಿಮ್ಮ ನಾಮ ನಮ್ಮ ಅತಿ ಪ್ರೇಮ, ಸ್ವಾಮಿ ನಿಮ್ಮ ನೇಮ ನಮ್ಮ ನಿಜಾಶ್ರಮ, ಸ್ವಾಮಿ ನಿಮ್ಮ ನೇಮ ನಮ್ಮ ನಿಜಾಶ್ರಮ, ಸ್ವಾಮಿ ನಿಮ್ಮ ಸೌಖ್ಯ ನಮ್ಮ ನಿಜಾಶ್ರಯ, ಸ್ವಾಮಿ ನಿಮ್ಮ ಸೌಖ್ಯ ನಮ್ಮ ನಿಜಾಶ್ರಯ, ಸ್ವಾಮಿ ನಿಮ್ಮ ಸಾಹ್ಯ ಮಹಿಪತಿ ಮನೋತ್ರಾಹ್ಯ, ಸ್ವಾಮಿ ನಿಮ್ಮ ಸಾಹ್ಯ ಮಹಿಪತಿ ಮನೋತ್ರಾಹ್ಯ, ಸ್ವಾಮಿ ನಿಮ್ಮ ಕರುಣ ನಮ್ಮ ಸರ್ವಾಭರಣ, ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ, ಸ್ವಾಮಿ ನಿಮ್ಮ ಕರುಣ ನಮ್ಮ ಸರ್ವಾಭರಣ, ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ, ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ, ಸ್ವಾಮಿ ನಿಮ್ಮ ಚರಣ ನಮ್ಮ ಜನ್ಮೋದ್ಧಾರಣ. ಸಕಲವನಗೆ ನೀನೇ ಶ್ರೀಹರಿಯೇ, ತಂದೆ ತಾಯಿ ಸ್ವಹಿತಾತ್ಮನು ನೀನೇ, ತಂದೆ ತಾಯಿ ಸ್ವಹಿತಾತ್ಮನು ನೀನೇ, ಬಂಧು ಬಳಗ ಸರ್ವಾತ್ಮನು ನೀನೇ, ಬಂಧು ಬಳಗ ಸರ್ವಾತ್ಮನು ನೀನೇ, ಸಕಲವನಗೆ ನೀನೇ ಶ್ರೀಹರಿಯೇ, ಸಕಲವನಗೆ ನೀನೇ. ಕಾವಕರುಣ ಸೂತ್ರಾಂತ್ರನು ನೀನೇ, ದ್ರವ್ಯಧನವು ಸಕಲಾಶ್ರಯ ನೀನೇ, ದ್ರವ್ಯಧನವು ಸಕಲಾಶ್ರಯ ನೀನೇ, ದಿವ್ಯಾಲಂಕೃತ ಭೂಷಣ ನೀನೇ, ದಿವ್ಯಾಲಂಕೃತ ಭೂಷಣ ನೀನೇ, ದಿವ್ಯಾಲಂಕೃತ ಭೂಷಣ ನೀನೇ, ದಿವ್ಯಾಲಂಕೃತ ಭೂಷಣ ನೀನೇ, ಸಕಲವನಗೆ ನೀನೇ ಶ್ರೀಹರಿಯೇ, ಸಕಲವನಗೆ ನೀನೇ ನೀನೇ ಶ್ರೀಹರಿಯೇ, ಸಕಲವನಗೆ ನೀನೇ. ಆಸುರ ಬಾಹ್ಯಾಂತರದೊಳು ನೀನೆ, ಭಾಸ್ಕರ ಕೋಟಿ ಸುತೇಜನು ನೀನೆ, ಭಾಸುರ ಬಾಹ್ಯಾಂತರದೊಳು ನೀನೆ. ಪನಿ ಸಾನಿ ಪಮಗ ಗಮಧಾನಿ ಸಾನಿ ಪಮಗ ಗ ಗ ಸ ಗಮ ಪನಿ ಸ ಭಾಸುರ ಬಾಹ್ಯಾಂತರದೊಳು ನೀನೆ, ಭಾಸ್ಕರ ಕೋಟಿ ಸುತೇಜನು ನೀನೆ, ಮಹಿಪತಿ ಮನೋಹರ ಮೂರ್ತಿಯು ನೀನೆ, ಮಹಿಪತಿ ಮನೋಹರ ಮೂರ್ತಿಯು ನೀನೆ, ಸಾಹ್ಯ ಸಕಲಕ್ಕೆ ಸಾರಥಿ ನೀನೆ, ಸಾಹ್ಯ ಸಕಲಕ್ಕೆ ಸಾರಥಿ ನೀನೆ, ಸಾಹ್ಯ ಸಕಲಕ್ಕೆ ಸಾರಥಿ ನೀನೆ, ಸಾಹ್ಯ ಸಕಲಕ್ಕೆ ಸಾರಥಿ ನೀನೆ, ಸಕಲವನಗೆ ನೀನೆ ಶ್ರೀ ಹರಿಯೇ, ಸಕಲವನಗೆ ನೀನೆ ಶ್ರೀ ಹರಿಯೇ, ಸಕಲವನಗೆ ನೀನೆ, ಸಕಲವನಗೆ ನೀನೆ, ಸಕಲವನಗೆ ನೀನೆ. ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ, ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ, ಕುಸುಮ ಶರಣ ಪಿತ ಅಸುರ ಮರ್ದನ ಕೃಷ್ಣ ವಾಸುದೇವ, ಕುಸುಮ ಶರಣ ಪಿತ ಅಸುರ ಮರ್ದನ ಕೃಷ್ಣ ವಾಸುದೇವ, ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ, ಕುಸುಮ ಶರಣ ಪಿತ ಅಸುರ ಮರ್ದನ ಕೃಷ್ಣ ವಾಸುದೇವ, ಶ್ರೀಕೃಷ್ಣ ವಾಸುದೇವ ಶ್ರೀಕೃಷ್ಣ ವಾಸುದೇವ ಶ್ರೀಕೃಷ್ಣ ವಾಸುದೇವ ವಾಸುದೇವ. ಮಂದರ ಗಿರಿಧರ ಶ್ರೀ ಮಧುಸೂದನ ಕೃಷ್ಣ ವಾಸುದೇವ, ಮಂದರ ಗಿರಿಧರ ಶ್ರೀ ಮಧುಸೂದನ ಕೃಷ್ಣ ವಾಸುದೇವ, ಕುಂದದೆ ಪೋಗಿ ಕಂಸನ ಕೊಂದೆ ಕೃಷ್ಣ ವಾಸುದೇವ, ಶ್ರೀಕೃಷ್ಣ ವಾಸುದೇವ ಶ್ರೀಕೃಷ್ಣ ವಾಸುದೇವ ಶ್ರೀಕೃಷ್ಣ ವಾಸುದೇವ ಶ್ರೀಕೃಷ್ಣ ವಾಸುದೇವ, ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ, ಕೃಷ್ಣ ಕುಸುಮ ಶರಣ ಪಿತಾಸು ಶಿಶುವಾಗಿ ಪೂತಣಿಯ ಸುವ ಹೀರಿದೆ ಕೃಷ್ಣ ವಾಸುದೇವ ಶಿಶುವಾಗಿ ಪೂತಣಿಯ ಸುವ ಹೀರಿದೆ ಕೃಷ್ಣ ವಾಸುದೇವ ಶಿಶುಪಾಲಾಂತಕ ಯಶೋದೆ ನಂದನ ಕೃಷ್ಣ ವಾಸುದೇವ ಶಿಶುಪಾಲಾಂತಕ ಯಶೋದೆ ನಂದನ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ ವಾಸುದೇವ ಬಸವ ಶರಣ ಪಿತಾ ಸುರ ಮರ್ದನ ಕೃಷ್ಣ ವಾಸುದೇವ ಕೃಷ್ಣ ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ ಶರಣು ಹೊಕ್ಕೆನೋ ಕಾಯೋ ಕೃಷ್ಣ ವಾಸುದೇವ ಮುರಹರ ಶರಣು ಹೊಕ್ಕೆನೋ ಕಾಯೋ ಕೃಷ್ಣ ವಾಸುದೇವ ಶರಣೆಂಬ ಜನರಿಗೆ ಕರುಣಿಪ ಶ್ರೀ ಕೃಷ್ಣ ವಾಸುದೇವ ಶರಣೆಂಬ ಜನರಿಗೆ ಕರುಣಿಪ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಕೃಷ್ಣ ವಾಸುದೇವ ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ ಕುಸುಮ ಶರಣ ಪಿತಾ ಸುರ ಮರ್ದನ ಕೃಷ್ಣ ವಾಸುದೇವ ಗಮನನಾಗಿ ಚರಿಸುವ ಶ್ರೀ ಕೃಷ್ಣ ವಾಸುದೇವ ಗರುಡ ಗಮನನಾಗಿ ಚರಿಸುವ ಶ್ರೀ ಕೃಷ್ಣ ವಾಸುದೇವ ಚರಣ ಕಮಲವನು ನಂಬಿದೆ ಶ್ರೀ ಕೃಷ್ಣ ವಾಸುದೇವ ಚರಣ ಕಮಲವನು ನಂಬಿದೆ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಕೃಷ್ಣ ವಾಸುದೇವ ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ ಕುಸುಮ ಶರಣ ಪಿತಾ ಸುರ ಮರ್ದನ ಕೃಷ್ಣ ವಾಸುದೇವ ಶಯನ ನೀ ಪೋಷಿಸೋ ಶ್ರೀ ಕೃಷ್ಣ ವಾಸುದೇವ ಶೇಷ ಶಯನ ನೀ ಪೋಷಿಸೋ ಶ್ರೀ ಕೃಷ್ಣ ವಾಸುದೇವ ಭಾಸುರಾಂಗನೆ ಭಕ್ತ ವತ್ಸಲ ಕೃಷ್ಣ ವಾಸುದೇವ ಭಾಸುರಾಂಗನೆ ಭಕ್ತ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ ವಾಸುದೇವ ವಸುದೇವ ನಂದನ ಕೃಷ್ಣ ವಾಸುದೇವ ಕುಸುಮ ಶರಣ ಪಿತ ಅಸುರ ಮರ್ದನ ಕೃಷ್ಣ ವಾಸುದೇವ ಕುಸುಮ ಶರಣ ಪಿತ ಅಸುರ ಮರ್ದನ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ಶ್ರೀ ಕೃಷ್ಣ ವಾಸುದೇವ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ಸರಸೀರುಹಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ನೆ ಸರಸೀರುಹಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ನೆ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ಕಮಲಾಕ್ಷಿ ಪೇಳೆ ನಾರಿಯರುಳು ನಿನಗೆ ಸರಿ ಕರ್ಯಾರೆ ಕಮಲಾಕ್ಷಿ ಪೇಳೆ ನಾರಿಯರುಳು ನಿನಗೆ ಸರಿ ಕರ್ಯಾರೆ ದಯವಿಟ್ಟು ಮನೆಗೆ ಬಾರೆ ಮಾಡಮ್ಮ ಕನಕಧಾರೆ ದಯವಿಟ್ಟು ಮನೆಗೆ ಬಾರೆ ಮಾಡಮ್ಮ ಕನಕಧಾರೆ ದಯವಿಟ್ಟು ಮನೆಗೆ ಬಾರೆ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ಸರಸೀರುಹಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ನೆ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ಎನ್ನ ನೋಡೆ ನಿಜ ನೆಂಬ ಭಾವ ಮಾಡೆ ಬೇಡಿದ ವರವ ನೀಡೆ ಸಿರಿಯನ್ನ ನೀ ಕಾಪಾಡೆ ಕೃಪೆ ಇಟ್ಟು ಎನ್ನ ನೋಡೆ ನಿಜ ನೆಂಬ ಭಾವ ಮಾಡೆ ಬೇಡಿದ ವರವ ನೀಡೆ ಸಿರಿಯನ್ನ ನೀ ಕಾಪಾಡೆ ಸಿರಿಯನ್ನ ನೀ ಕಾಪಾಡೆ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ಸರಸೀರುಹಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ನೆ ನೋಡಮ್ಮ ವಾರಿಧಿ ಕನ್ಯೇ ಕಮಲಾಸನಾದಿ ಮಾನ್ಯೇ ಸಿಂಹ ಜಾಯೇ ವರ ಹೇಮ ಶೋಭಿಕಾಯೇ ನಾಮಗಿರಿ ನೀ ಬಂದು ಕಾಯೇ ನಾ ಬೇಡಿ ಕೊಂಬೆ ತಾಯೇ ಶ್ರೀಮನ್ ನೃಸಿಂಹಜಾಯೇ ವರಹೇಮ ಶೋಭಿಕಾಯೇ ನಾಮಗಿರಿ ನೀ ಬಂದು ಕಾಯೇ ನಾ ಬೇಡಿ ಕೊಂಬೆ ತಾಯೇ ನಾ ಬೇಡಿ ಕೊಂಬೆ ತಾಯೇ ನೋಡಮ್ಮ ವಾರಿಧಿ ಕನ್ಯೆ ಕಮಲಾಸನಾದಿ ಮಾನ್ಯೇ ನೋಡಮ್ಮ ವಾರಿಧಿ ಕನ್ಯೆ ಕಮಲಾಸನಾದಿ ಮಾನ್ಯೇ ಸರಸೀರು ಹಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ನೆ ಸರಸೀರು ಹಾಕ್ಷಿ ನಿನ್ನೆ ನಂಬಿರುವೆ ಸುಪ್ರಸನ್ನೆ ನಂಬಿರುವೆ ಸುಪ್ರಸನ್ನೆ ನಂಬಿರುವೆ ಸುಪ್ರಸನ್ನೆ ಮಾತೇ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಲೋಕಮಾತೇ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಪದ್ಮಶ್ರೀ ಪದ್ಮಾಲಯೇ ಪದ್ಮಶ್ರೀ ಪದ್ಮಾಲಯೇ ಪದ್ಮಾವತಿ ಹರಿಹೃದ್ಗೆ ಪರಮ ಪ್ರಿಯೇ ಪದ್ಮಶ್ರೀ ಪದ್ಮಾಲಯೇ ಪದ್ಮಾವತಿ ಹರಿಹೃದ್ಗೆ ಪರಮ ಪ್ರಿಯೇ ಬಿದ್ದು ನಮಿಪೆ ಪದ ಪದ್ಮಗಳಿಗೆ ಸಮೃದ್ಧಿ ಸಮ್ಮಾಸು ಪದ್ಮಹಲಕುಮಿ ಬಿದ್ದು ನಮಿಪೆ ಪದ ಪದ್ಮಗಳಿಗೆ ಸಮೃದ್ಧಿ ಸಮ್ಮಾಸು ಪದ್ಮಹಲಕುಮಿ ಲೋಕಮಾತೇ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಲೋಕಮಾತೇ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಸಾಗರ ಸಂಭೂತೆ ಕ್ಷೀರಸಾಗರ ಸಂಭೂತೆ ಶ್ರಾವಣ ಶುಕ್ರವಾರ ದಿನದಿ ಸನ್ನಿಹಿತೆ ಕ್ಷೀರಸಾಗರ ಸಂಭೂತೆ ಶ್ರಾವಣ ಶುಕ್ರವಾರ ದಿನದಿ ಸನ್ನಿಹಿತೆ ಸಾರಿ ಪೂಜಿಪಮಾನ ಸಾರೆ ಜನನಿ ನಿನ್ನ ಸೇರಿದೆ ಶಿರದಿ ಕರಾರವಿಂದ ಬಿಡು ಸಾರಿ ಪೂಜಿಪಮಾನ ಸಾರೆ ಜನನಿ ನಿನ್ನ ಸೇರಿದೆ ಶಿರದಿ ಕರಾರವಿಂದ ಬಿಡು ಲೋಕಮಾತೇ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಲೋಕಮಾತೇ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಅಷ್ಟ ಸೌಭಾಗ್ಯದಾತೆ ಅಷ್ಟ ಸೌಭಾಗ್ಯದಾತೆ ರಮಾಕಾಂತ ವಿಠಲಗತಿ ಪ್ರೀತೆ ವಿಠಲಗತಿ ಪ್ರೀತೆ ಲಕುಮೀ ಶ್ರೇಷ್ಠ ವರಂಗಳ ಕೊಟ್ಟು ಕರುಣಾ ದೃಷ್ಟಿಲಿ ನೋಡಮ್ಮ ಜಿಷ್ಣು ಸಕನಾಸತಿ ಶ್ರೇಷ್ಠ ವರಂಗಳ ಕೊಟ್ಟು ಕರುಣಾ ದೃಷ್ಟಿಲಿ ನೋಡಮ್ಮ ಲೋಕಮಾತೆ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ ಲೋಕಮಾತೆ ಇಂದಿರೇ ನೀ ಕೈ ಬಿಡದೆ ಸಾಕಬೇಕಮ್ಮ Thank you. ಮರೆಯದೆ ಸರಸಿಜ ಭವನಮ್ಮ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಸರಸಿಜ ಭವ ಮುಖರಸನ ಸೇವಿಸಿ ನಿರುತ ಸ್ಮರಿಸುತಿಹ ಸ್ಮರಣಮ್ಮ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ನರಮೃಗ ರೂಪದಿ ಪರಬೊಮ್ಮನ ಮುಂದೆ ಕರೆ ತಂದು ನಿಲ್ಲಿಸಿ ಕರುಣದಲಿ ನರಮೃಗ ರೂಪದಿ ಪರಬೊಮ್ಮನ ಮುಂದೆ ಕರೆ ತಂದು ನಿಲ್ಲಿಸಿ ಕರುಣದಲಿ ಪರಮ ಪುರುಷನ ಕರುಣ ಕವಚವನ್ನು ಪರಮ ಪುರುಷನ ಕರುಣ ಕವಚವನ್ನು ತರಳಗೆ ತೊಡಿಸಿದ ಮುರಹರ ನರಸಿಯೇ ತರಳಗೆ ತೊಡಿಸಿದ ಮುರಹರ ನರಸಿಯೇ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಭಜಿಸುವವರ ಕೊಡುತಲೀಪ್ಸಿತ ಫಲ ಸಡಗರದಿ ದೃಢ ಮನದಿಂದಲಿ ಬಿಡದೆ ಭಜಿಸುವವರ ಕೊಡುತಲೀಪ್ಸಿತ ಫಲ ಸಡಗರದಿ ಒಡನೆ ಪೊರೆವಳೆಂದು ಅಡಿಗಳಿಗೆರಗುವೆ ಒಡನೆ ಪೊರೆವಳೆಂದು ಅಡಿಗಣಿಗೆರಗುವೆ ಜಡಜಾಂಬಕಿ ನಿನ್ನ ಒಡಲಿನ ಮರಿ ಎಂದು ಜಡಜಾಂಬಕಿ ನಿನ್ನ ಒಡಲಿನ ಮರಿ ಎಂದು ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಇಂದು ವದನೇ ಅರವಿಂದ ನಯನೆ ಕೃಪಾ ಸಿಂಧು ಶ್ರೀಕರ ವಿಠಲ ನಿಂದಲನ್ನ ಇಂದು ವದನೇ ಅರವಿಂದ ನಯನೆ ಕೃಪಾ ಸಿಂಧು ಶ್ರೀಕರ ವಿಠಲ ನಿಂದಲನ್ನ ಸಿಂಧು ನಂದನೆ ಮನ ಮಂದಿರದಲ್ಲಿ ಆ ಕೃಷ್ಣ ಚಂದದಿ ಕರ ಪಿಡಿದು ಕುಂದೆಣಿಸದಲೆನ್ನ ಚಂದದಿ ಕರ ಪಿಡಿದು ಕರುಣದಿ ಪೊರೆಯಮ್ಮ ಅಮ್ಮ ಕರುಣದಿ ಪೊರೆಯಮ್ಮ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಸರಸಿಜ ಭವ ಮುಖರಸನ ಸೇವಿಸಿ ನಿರುತ ಸುಖಿ ಸೂತಿಹ ಸ್ಮರಣಮ್ಮ ಕರುಣದಿ ಪೊರೆಯಮ್ಮ ಮರೆಯದೆ ಸರಸಿಜ ಭವನಮ್ಮ ಕರುಣದಿ ಪೊರೆಯಮ್ಮ ಅಮ್ಮ ಕರುಣದಿ ಪೊರೆಯಮ್ಮ ಅಮ್ಮ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಪರಿಪರಿಯ ಸೌಭಾಗ್ಯ ನಿರುಪಾಧಿಯಲ್ಲಿ ಕೊಡುವ ಪರಮ ಕರುಣಾಕರಿಯ ಪಾಡಿ ಪರಿಪರಿಯ ಸೌಭಾಗ್ಯ ನಿರುಪಾಧಿಯಲ್ಲಿ ಕೊಡುವ ಪರಮ ಕರುಣಾಕರಿಯ ಪಾಡಿ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಮಾರುತನ ಜನನಿ ಗಜವೇರಿ ಸಂಭ್ರಮದಿ ಹೆದ್ದಾರಿ ಮಧ್ಯದಿ ಸಾರಿ ಬರುತ್ತ ಮಾರ ಜನಕನ ಕೂಡಿ ಮಹಾಪೂಜೆ ಕೈಕೊಳ್ಳುತ್ತ ದಾರಿದ್ರ್ಯ ದೈನ್ಯ ಓಡಿಸುತ್ತ ಮಾರುತನ ಜನನಿ ಗಜವೇರಿ ಸಂಭ್ರಮದಿ ಹೆದ್ದಾರಿ ಮಧ್ಯದಿ ಸಾರಿ ಬರುತ್ತ ಮಾರ ಜನಕನ ಕೂಡಿ ಮಹಾಪೂಜೆ ಕೈಕೊಳ್ಳುತ್ತ ದಾರಿದ್ರ್ಯ ದೈನ್ಯ ಓಡಿಸುತ್ತ ಈರೆರಡು ಪುರುಷಾರ್ಥ ಸೇರಿ ನಿರವಧಿ ಸ್ವರ್ಣ ಧಾರೆಯನು ಸರ್ವತ್ರ ತರುತ್ತ ಈರೆರಡು ಪುರುಷಾರ್ಥ ಸೇರಿ ನಿರವಧಿ ಸ್ವರ್ಣ ಧಾರೆಯನು ಸರ್ವತ್ರ ತರುತ್ತ ನಾರಿಯರು ಜಯ ಮಂಗಳಾರತಿಯ ಬೆಳಗುತ್ತಿರೆ ಸಾರಿ ಸಾರಿಗೆ ಬರವ ಕೊಡುತ್ತ ನಾರಿಯರು ಜಯ ಮಂಗಳಾರತಿಯ ಬೆಳಗುತ್ತಿರೆ ಸಾರಿ ಸಾರಿಗೆ ಬರವ ಕೊಡುತ್ತ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಭಯ ಸುಖ ಕೊಡುವೆನೆಂದ ಭಯ ನೀಡುತ್ತ ಶುಕ್ಲ ಶ್ರಾವಣದ ಶುಕ್ರವಾರದಲ್ಲಿ ಉಭಯ ಸುಖ ಕೊಡುವೆನೆಂದ ಭಯ ನೀಡುತ್ತ ಶುಕ್ಲ ಶ್ರಾವಣದ ಶುಕ್ರವಾರದಲ್ಲಿ ತ್ರಿಭುವನೇಶ್ವರಿ ಸ್ವವಲ್ಲಭ ಕೂಡುತ್ತಾ ಬರಲು ಶುಭ ಲಗ್ನ ಸಂಜೆ ವೇಳೆಯಲ್ಲಿ ತ್ರಿಭುವನೇಶ್ವರಿ ಸ್ವವಲ್ಲಭ ಕೂಡುತ್ತಾ ಬರಲು ಶುಭ ಲಗ್ನ ಸಂಜೆ ವೇಳೆಯಲ್ಲಿ ಲಭಿಸಿದರ್ಹಣದಿಂದ ಅಭಿಷೇಕ ಮೊದಲಾದ ವಿಭವದಲ್ಲಿ ಪೂಜಿಸುವುದೆಂದು ಲಭಿಸಿದರ್ಹಣದಿಂದ ಅಭಿಷೇಕ ಮೊದಲಾದ ವಿಭವದಲ್ಲಿ ಪೂಜಿಸುವುದೆಂದು ತ್ರಿಭುವನಕ್ಕೆ ಗುರುವಾದ ರಜತ ಗಿರೀಶವಲ್ಲಭಗೆಂದ ವಚನ ತಿಳಿದಿಂದು ತ್ರಿಭುವನಕ್ಕೆ ಗುರುವಾದ ರಜತ ಗಿರೀಶವಲ್ಲಭಗೆಂದ ವಚನ ತಿಳಿದಿಂದು ಇಂದು ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಶವಕ್ಷಸ್ಥಳ ನಿವಾಸಿನಿ ಮಂದಹಾಸೆ ವರಲಕ್ಷ್ಮಿ ದೇವಿಯನು ಈಶವಕ್ಷಸ್ಥಳ ನಿವಾಸಿನಿ ಮಂದಹಾಸೆ ವರಲಕ್ಷ್ಮಿ ದೇವಿಯನು ಸುಸುತಿಹ ಭಕ್ತಿ ವಿಶ್ವಾಸದಿಂದರ್ಚಿಸಲು ಪೋಷಿಪಳು ತನ್ನ ದಾಸರನು ಸುಸುತಿಹ ಭಕ್ತಿ ವಿಶ್ವಾಸದಿಂದರ್ಚಿಸಲು ಪೋಷಿಪಳು ತನ್ನ ದಾಸರನು ದೋಷಗಳ ತರಿದು ನೂರಾಸೆಗಳ ಪೂರೈಸಿ ಮೀಸಲಳಿಯದ ಸೌಖ್ಯಗಳನು ದೋಷಗಳ ತರಿದು ನೂರಾಸೆಗಳ ಪೂರೈಸಿ ಮೀಸಲಳಿಯದ ಸೌಖ್ಯಗಳನು ಶೇಷಗಿರಿವರ ಕೃಪಾರಾಶಿಯ ದಯಾರಸ ವಿಲಾಸದಿಂದಿತ್ತು ಮೆರೆವುದನು ಶೇಷಗಿರಿವರ ಕೃಪಾರಾಶಿಯ ದಯಾರಸ ವಿಲಾಸದಿಂದಿತ್ತು ಮೆರೆವುದನು ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಹರಿಯ ವಕ್ಷಸ್ಥಳದೊಳಿರುವವರ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಬರುವ ಸಂಭ್ರಮವನ್ನು ನೋಡಿ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಲಕ್ಷ್ಮಿಯು ಬರುವ ಸಂಭ್ರಮವನ್ನು ನೋಡಿ ಲಕ್ಷ್ಮಿಯು ಬರುವ ಕರವಾ ಕೊಡುವರವಾನಿ ಪಿಡಿ ಕರವಾ ನೀ ಪಿಡಿ ಕರವಾ ಜಡ ಜಸದನೆ ಪಾಲ್ಗಡಲ ನಂದನೆ ಜಡ ಜಸದನೆ ಪಾಲ್ಗಡಲ ನಂದನೆ ಪೊಡವಿ ಜನನಿ ನಿಮ್ಮಡಿಗಳ ಭುಜವ ಪೊಡವಿ ಜನನಿ ನಿಮ್ಮಡಿಗಳ ಭುಜವ ದೃಢ ಸುಜ್ಞಾನದಿ ಬಿಡದೆ ಪೂಜಿಸುವೆ ದೃಢ ಸುಜ್ಞಾನದಿ ಬಿಡದೆ ಪೂಜಿಸುವೆ ಕೊಡುವರವಾನಿ ಪಿಡಿ ಕರವಾ ಕೊಡುವರವಾನಿ ಪಿಡಿ ಕರವಾನಿ ಪಿಡಿ ಕರವಾ ಇಕ್ಷುಶರಣ ಪಿತನಾಕ್ಷೇ ನಿಲಯೇ ಇಕ್ಷುಶರಣ ಪಿತನಾಕ್ಷೇ ನಿಲಯೇ ಕಮಲಾಕ್ಷಿ ಕೋಮಲೇ ಮೋಕ್ಷದಾತಳೆ ಕಮಲಾಕ್ಷಿ ಕೋಮಲೆ ಮೋಕ್ಷದಾತಳೆ ಲಕ್ಷ್ಮಿಯೇ ಕರುಣ ಕಟಾಕ್ಷ ದೀಕ್ಷಿಸಿ ಲಕ್ಷ್ಮಿಯೇ ಕರುಣ ಕಟಾಕ್ಷ ದೀಕ್ಷಿಸಿ ಕೊಡುವರವಾನಿ ಪೀಡೆ ಕರವಾ ಕೊಡುವರವಾನಿ ಪೀಡೆ ಕರವಾ ನೀ ಪೀಡೆ ಕರವಾ ದಿಟ್ಟ ಶ್ಯಾಮ ಸುಂದರ ವಿಠಲನ ಸರಮ ಪದ ಪದ ಮ ಪದ ಪ ಮ ಪದ ದ ಸರೆ ಸಾದ ಪ ಮ ಪ ಮರೆ ಸ ದಿಟ್ಟ ಶ್ಯಾಮ ಸುಂದರ ವಿಠಲನ ನಿಷ್ಠೆಯಿಂದ ನಿಮನ ಭಜಿಸೋ ಸುಖ ಕೊಟ್ಟು ನಿಷ್ಠೆಯಿಂದ ನಿಮನ ಭಜಿಸೋ ಸುಖ ಕೊಟ್ಟು ಕಠಿಣ ಭವ ಕಟ್ಟಿ ಓಡಿಸಿ ಕಠಿಣ ಭವ ಕಟ್ಟಿ ಓಡಿಸಿ ಕೊಡುವರವಾನಿ ಪೀಡೆ ಕರವಾ ಕೊಡುವರವಾನಿ ಪೀಡೆ ಕರವಾ ನೀ ಪೀಡೆ ಕರವಾ ನೀ ಪೀಡೆ ಕರವಾ ನಿನಗೆ ಸರಿಗಾಣೆನೆ ಗುಣ ಮಣಿಮಾಲೆ ಸುಗುಣಿ ಅಹಿವೇಣಿಯೇ ಜಾಣೆ ನಿನಗೆ ಸರಿಗಾಣೆನೆ ಗುಣ ಮಣಿಮಾಲೆ ಸುಗುಣಿ ಅಹಿವೇಣಿಯ ಜನನೀ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಪಾಲಿಸೆಯನ್ನ ಕಾಮನಯ್ಯನ ರಾಣಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಪಾಲಿಸೆಯನ್ನ ಕಾಮನಯ್ಯನ ರಾಣಿಯೇ ಪೊಗಳುವೆ ನಾನು ತ್ರಿಗುಣಾಭಿಮಾನಿ ಸ್ತುತಿಪೆನು ಬಗೆ ಬಗೆ ಭಜಿಪೆ ನಿನ್ನನು ಬಂದೆನ್ನ ಮನದಿ ನಗಧರನ ತೋರೆಂಬೇನು ಹಗಲು ಇರುಳು ನಿನ್ನ ಬಗೆ ಬಗೆ ಸ್ತುತಿ ಪರಪಾದಗಳ ಸೆವಿಪ ಪರಮಾನಂದದ ಮಿಗೆ ಸೌಭಾಗ್ಯವ ಕರುಣಿಸು ಬೇಗದಿ ಸುದತಿ ಮಣಿಯ ಹರಿಪದ ಯುಗ ತೋರವು ಶ್ರೀ ಮಹಾಲಕ್ಷ್ಮೀ ದೇವಿಯೇ ಪಾಲಿಸೆಯನ್ನ ಕಾಮನಯ್ಯನ ರಾಣಿಯೇ ಚಲನಾರಾಣಿಯೇ ಭಜಿಸುವೆ ನಿನ್ನ ಮತ್ತೆ ಮಾಧವನ ಪಾದವ ಭಕ್ತಿಂದ ಭಜಿಪ ಧ್ಯಾನವ ಕೊಟ್ಟು ಕಾಪಾಡೇ ಸತ್ಯಮೂರ್ತಿಯ ದೇವಿಯೇ ಉತ್ತಮ ಭಗುತರಿಗಿತ್ತ ವರಗಳನ್ನು ಮತ್ತೆ ಕೇಳಿ ಮನ ತೃಪ್ತಿಯ ತಾಳುತ ಚಿತ್ತ ಜಪಿತನೊಳು ಭಕ್ತಿ ಮಾಡುವ ಬಗೆಯಿತ್ತು ಪಾಲಿಸು ಸರ್ವೋತ್ತಮ ನರಸಿ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಪಾಲಿಸೆಯನ್ನ ಕಾಮನಯ್ಯನ ರಾಣಿಯೇ ಸಂಭವೇ ಪಾಲಿಸು, ಪದ್ಮಾಕ್ಷಿ ನಿನ್ನ ಪದ್ಮನಾಭನ ತೋರಿಸು, ಪದ್ಮನೇತ್ರೆಯೇ ಲಾಲಿಸು, ಪಾಪವ ಹರಿಸು, ಶುದ್ಧ ಮನವ ಮಾಡಿಸು. ಪದ್ಮ ಸರೋವರ ಮಧ್ಯದಿ ಜನಿಸಿದ ಪದ್ಮದೊಳುದಿಸಿದ ಪದ್ಮಾವತಿಯ ಹೃತ್ ಪದ್ಮದಿ ಕಮಲನಾಭ ವಿಠಲನ ತೋರಿ ಉದರಿಸೆನ್ನ ಪ್ರಸಿದ್ಧಳೆ ಜನನಿ ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಪಾಲಿಸೆಯನ್ನ ಕಾಮನಯ್ಯನ ರಾಣಿಯೇ. ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಪಾಲಿಸೆಯನ್ನ ಕಾಮನಯ್ಯನ ರಾಣಿಯೇ. ಶ್ರೀ ಮಹಾಲಕ್ಷ್ಮೀ ದೇವಿಯೇ ಲಕ್ಷ್ಮಿಯೇ. ದೇವದಾನವರು ತಾವೊಡಗೂಡುತ್ತಾ ಸುತ್ತಿರಲದರೊಳು ಆವುದಿಯ ಮತಿ ಸುತ್ತಿರಲದರೊಳು ಆವಿರ್ಭವಿಸಿದಳಾಗ ಜಗನ್ಮಾತೆ ಸುತ್ತಿರಲದರೊಳು ಆವುದಿಯ ಮತಿ ಸುತ್ತಿರಲದರೊಳು ಆವಿರ್ಭವಿಸಿದಳಾಗ ಜಗನ್ಮಾತೆ ಆವಿರ್ಭವಿಸಿದಳಾಗ ವಿಖ್ಯಾತೆ ಆವಿರ್ಭವಿಸಿದಳಾಗ ಶೋಭಿತ ಪಾದ ಧರಿಸಿದ ರುಚಿರರುಳಿಯು ಅಂದಿಗೆ ಗೆಜ್ಜೆಯ ನಾದ ಕಟಿಯಲಿ ನೋಡೆ ಥಳ ಥಳ ಕೊಳೆವ ಶೃಂಗಾರವಾದ ಒಡ್ಯಾಣದ ಮೋದ ದಲಿತಾನೇಟಿಹ ಚೆಲುವಿಕೆಯಿಂದಲೀ ದಲಿತಾನೇಟಿಹ ಚೆಲುವಿಕೆಯಿಂದಲಿ ಸಲೆ ಬೆಳಗುತ್ತಲಿ ನಳಿನ ಲೋಚನಗಳು ಸಲೆ ಬೆಳಗುತ್ತಲಿ ನಳಿನ ಲೋಚನಗಳು ದೇವದಾನವರು ತಾವೊಡಗೂಡುತ್ತ ದೇವದಾನವರು ತಾವೊಡಗೂಡುತ್ತ ಆವುದಿಯ ಮತಿ ಸುತ್ತಿರಲದರೊಣು ಆವುದಿಯ ಮತಿ ಸುತ್ತಿರಲದರೊಣು ಆವಿರ್ಭವಿಸಿದಳಾಗ ಆವಿರ್ಭವಿಸಿದಳಾಗ ಜಗನ್ಮಾತೆ ಆವಿರ್ಭವಿಸಿದಳಾಗ ಆವಿರ್ಭವಿಸಿದಳಾಗ ಕರದಂತೊಪ್ಪುವ ಕರವು ಬೆರಳಲ್ಲಿ ನೋಡೆ ಪರಿಶೋಭಿಸುತಿಹ ಮಾಣಿಕ್ಯ ದುಂಗುರವು ರಾರಾಜಿಸುವ ಹರಡಿ ಕಂಕಣಗಳು ಬಲು ಸುಚಿರವು ಪರಿಕಿಸೆ ಸುಂದರವು ಪರಿಪರಿಸರಗಳು ಕೊರಳೊಳು ಶೋಭಿಸೆ ಪರಿಪರಿಸರಗಳು ಕೊರಳೊಳು ಶೋಭಿಸೆ ತರಣಿ ಕಾಂತಿಯನು ತಿರಸ್ಕರಿಸುತ್ತಲಿ ತರಣಿ ಕಾಂತಿಯನು ತಿರಸ್ಕರಿಸುತ್ತಲಿ ದೇವದಾನವರು ತಾವೊಡಗೂಡುತ್ತ ದೇವದಾನವರು ತಾವೊಡಗೂಡುತ್ತ ಆವುದದಿಯ ಮತಿ ಸುತ್ತಿರಲದರುಣು ಆವುದದಿಯ ಮತಿ ಸುತ್ತಿರಲದರುಣು ಆವಿರ್ಭವಿಸಿದಳಗ ಆವಿರ್ಭವಿಸಿದಳಗ ಜಗನ್ಮಾತೆ ಆವಿರ್ಭವಿಸಿದಳಗ ಆವಿರ್ಭವಿಸಿದಳಗ ಮಂದಸ್ಮಿತ ಪರಿಶೋಭಿತ ಶುಭವದನ ಆನಂದದ ಸದನ ಕುಂದ ಕುಟ್ಮಲದಂತಿಹ ಸಮರದನ ಸಂತಾಪಾರ್ದನ ಬಂಧೂರ ಚಂಪಕ ನಾಸಿಕ ಹದನ ಏಂ ಪೇಳಲಿ ಅದನ ಮಂದರಾತ್ರಿಧರ ಕರಿಗಿರೀಶನ ಮಂದರಾತ್ರಿಧರ ಕರಿಗಿರೀಶನ ಮಂದರಾತ್ರಿಧರ ಕರಿಗಿರೀಶನ ಎಂದೆಂದಗಲದ ಸುಂದರಾಬ್ಜಮುಖಿ ಎಂದೆಂದಗಲದ ಸುಂದರಾಬ್ಜಮುಖಿ ದೇವದಾನವರು ತಾವೊಡಗೂಡುತ ದೇವದಾನವರು ತಾವೊಡಗೂಡುತ ಆವುದದಿಯ ಮತಿ ಸುತ್ತಿರಲದರುಣು ಆವಿರ್ಭವಿಸಿದಳಗ ಆವಿರ್ಭವಿಸಿದಳಗ ಜಗನ್ಮಾತೆ ಆವಿರ್ಭವಿಸಿದಳಗ ಆವಿರ್ಭವಿಸಿದಳಗ ಆವಿರ್ಭವಿಸಿದಳಗ ಜಗನ್ಮಾತೆ ಆವಿರ್ಭವಿಸಿದಳಗ